ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಬೇಸಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರ. ಈ ವಿಷಯವಾಗಿ ಆಯುರ್ವೇದದ ವೈದ್ಯರಾದ ಡಾಕ್ಟರ್ ಕೇಶವ್ ರಾಜ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಕೇಶವ್ ರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ ನೋಡಿ. ಆಯುರ್ವೇದದಲ್ಲಿ ನಾವು ಇದನ್ನು ವಸಂತ ಋತು ಅಂತ ಕರೀತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಏನಂತ ಹೇಳಿದ್ರೆ, ಈ ವಸಂತ ಋತುವಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಅಂತ ಹೇಳುವಂಥ ವಾತಾವರಣ ಬಹಳ ಚೆನ್ನಾಗಿರ್ತದೆ. ಹೂಗಳು ಬಿಡುವಂಥ ಕಾಲ, ಹಣ್ಣುಗಳು ಆಗುವಂಥ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂಥ ಕಾಲ. ಆದರೆ ಆಯುರ್ವೇದದಲ್ಲಿ ನಾವು ಇದನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಶರೀರದ ಎನರ್ಜಿ ಕಳ್ಕೊಳ್ಳುವಂಥದ್ದು, ಅಂದರೆ ಶರೀರದ ಎನರ್ಜಿ ಕಡಿಮೆ ಆಗುವಂಥ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು, ಆಹಾರದ ಕರಗಿಸುವಂಥ ಶಕ್ತಿ ತುಂಬ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಕಳೆದ ತಿಂಗಳಲ್ಲಿ, ಅಂದರೆ 2-3 ತಿಂಗಳ ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ, ಅಂದರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ, ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದರೆ ಶರೀರದಲ್ಲಿ ನಾವು ಹೇಳೋದು ಕೆಮ್ಮು, ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ. ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂಥದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತುವಲ್ಲಿ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ಕೂಡ ಬಹಳ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ನೀವು ನೋಡಿರಬಹುದು ವಾತಾವರಣದಲ್ಲಿ ಪೋಲನ್ ಗ್ರೈನ್ಸ್ಗಳು ಅಂತ ಹೇಳುವಂಥ, ಅಂದರೆ ಈ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರ್ತದೆ, ಯಾಕಂದರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ಅದೇ ರೀತಿ ಗಾಳಿ ಕೂಡ ಸ್ವಲ್ಪ ನಮಗೆ, ಈ ನಾವು ತುಳುವಲ್ಲಿ ಕರೆಗಾಳಿ ಅಂತ ಹೇಳುವಂಥದ್ದು ಕೂಡ ಕೇಳಿರ್ಬೋದು. ಇದು ಕೂಡ ಜಾಸ್ತಿ ಆಗೋದ್ರಿಂದಾಗಿ ನಮಗೆ ಈ ಎಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು, ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಬಹಳ ಒಂದು ವಸಂತ ಋತು ಬಂದಾಗ ಅಂತ ಹೇಳುವಂಥ ಒಂದು ಮಾವು ಚಿಗುರಲೇ ಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಚಿಗುರಲ್ಲಿ ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂಥ ಸಮಯ, ಮನುಷ್ಯನು ಇದರಲ್ಲೇ ಸೇವನೆ ಮಾಡಬೇಕಾದಂತಹ ಅನಿವಾರ್ಯತೆ, ಅಥವಾ ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಈ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈಗ ನಿಮಗೆ ಗೊತ್ತಿರಬಹುದು ಈ ಕೋವಿಡ್ ಇಂದಾಗಿ ಜ್ವರ ಅಂತ ಹೇಳುವಂಥದ್ದು ಹೆದರಿಕೆ ಹುಟ್ಟಿಸುವಂತದ್ದಾಗಿ ಹೋಗಿದೆ. ಆದರೆ ಹಾಗಲ್ಲ, ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ನೀರು ಕುಡಿತಾರೆ, ಬೇರೆ ನೀರು ಸೇವನೆ ಮಾಡ್ತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಇನ್ನು ಕೆಲವರು ಶಾಲೆಗೆ ಹೋಗುವ ಮಕ್ಕಳು, ಅಲ್ಲದೆ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಹೈಸ್ಕೂಲ್ ಬೇರೆ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂಥದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ಥರದ ಇದು ಕಾಣಲಿಕ್ಕೆ ನಮಗೆ ಬಹಳ ಕಾಮನ್ ಆಗಿ ಕಾಣಿಸುವಂಥದ್ದು. ಜ್ವರ ಕಾಣ್ಬೋದು, ಕೆಮ್ಮಿರ್ಬೋದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗ ಏನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದಾಗಿ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನಾಹ ಅಂತ ಹೇಳ್ತೇವೆ. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದಿದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂಥ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಇದು ಬಹಳ ಸಾಮಾನ್ಯ, ಹೌದು, ಅದೇ ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ. ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್, ಅದರಲ್ಲಿ ಅದು ಶುದ್ಧ ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು, ನಾವು ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಅಂತ ಹೇಳುವಂಥದ್ದು ನಾವು ಈ ತಿಂಗಳಲ್ಲಿ ನಾವು ಅದನ್ನು ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷಂಟ್ಗಳು ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು, ಈಗ ನಿಮಗೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಬಚ್ಚಂಗಾಯಿ, ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದರೆ, ಇದರಿಂದಾಗಿ ಗಂಟಲಿನ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಶಾಲೆಯಿಂದ ಬರ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು ಬರುವ, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಕರಗದೆ ಆಗಿರುವಂತಹ ಸಂಭವಗಳು ಅಂತ ಹೇಳಿದ್ರೆ ತಿಂದದ್ದು ಕರಗಿಸಿಕೊಳ್ಳುತ್ತೆ, ಅಜೀರ್ಣ ಆಗುವಂತದ್ದು, ಈ ತರದ್ದು ನಮಗೆ ಬಹಳ ಕಾಮನ್ ಆಗಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಗಳು ಅಂತ ಹೇಳ್ತೇವೆ ನಾವು, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು. ಇದರಲ್ಲಿ ನೋಡಿ, ಚರ್ಮಕ್ಕೆ ಸಂಬಂಧಪಟ್ಟಂತ ಮಾತ್ರ ಅಂತ ನಾನು ಹೇಳುವುದಿಲ್ಲ, ನಿಮಗೆ ಎಲರ್ಜಿ ಚರ್ಮದಲ್ಲಿ ಆಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ನಮ್ಮ ಏಪ್ರಿಲ್ ಮೇ, ಮಾರ್ಚ್ ಏಪ್ರಿಲ್ ಮೇಯಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಾನು ಆಗ ಹೇಳ್ತಾ ಇದ್ದೆ, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಕಾಣಲಿಕ್ಕೆ, ನಮಗೆ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಈಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಕಾಡ್ತೇವೆ ಅಂತ ಹೇಳಿದ್ರಿ, ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ? ಹೌದು, ಇದು ಬಹಳ ಒಂದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ಆಹಾರದ ಶಕ್ತಿಯು ಕಡಿಮೆ ಆಗ್ತದೆ ನಮಗೆ, ಅದನ್ನು ಆಹಾರವನ್ನು ಡೈಜೆಸ್ಟಿವ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ಆದ್ರೆ ನಾನು ಇದನ್ನು ಹೇಗೆ ಜನರಲ್ ಎಲ್ಲರಿಗೂ ಅರ್ಥ ಆಗುವ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿಯೇ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ ಜನವರಿಯಿಂದ, ಹೌದು, ಅದೀಗ ವಸಂತ ಋತುವಲ್ಲಿ ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ ಜಾಸ್ತಿಯಾಗಿ ನೀರು ಕುಡಿಯುವಂತ ಅನ್ನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ, ಹಸಿವೆಗಿಂತ ದಾಹ ಜಾಸ್ತಿ ಇರ್ತದೆ. ಹೌದು ಹೌದು. ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ, ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು? ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಹೇಳೋದಿದೆ, ನಾನು ಎಲ್ಲರೂ ಪ್ರತಿಯೊಬ್ಬನಿಗೆ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಅಂತ ಹೇಳಿದ್ರೆ ತಿಂಗಳುಗಳಿಗೆ, ಹೌದು, ಋತುಚರ್ಯ ಅಂತಲೇ ಹೇಳೋದು ನಾವು, ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತಹ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ಅಥವಾ ಇದನ್ನೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ, ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಓವರ್ಕಮ್ ಮಾಡ್ಲಿಕ್ಕಾಗ್ತದೆ, ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಈ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆ ಪುರಾಣ ಶಾಲಿ ಅಂತ ಹೇಳ್ತೇವೆ ಅದಕ್ಕೆ, ಓಲ್ಡ್ ರೈಸ್ ಅಂತ ಹೇಳಿ ಈ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿ, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್, ಗೋಧಿ, ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಈ ಸಮಯಕ್ಕೆ. ಅದೇ ರೀತಿ ನಿಮಗೆ ಕೆಲವೊಂದು ನಾನು ಆಹಾರ ಪದಾರ್ಥದಲ್ಲಿ ಮಾಡ್ಕೊಳ್ಳುವಂಥದ್ದು ನಾವು ಹೇಳ್ಬೋದು, ಏನೇನು ಅಡಿಗೆ ಮಾಡ್ಕೊಳ್ಳಿಕ್ಕೆ ಶುಂಠಿ ನಿಮ್ಮಲ್ಲಿ ಉಪಯೋಗ ಜಾಸ್ತಿ ಇರಲಿ. ಯಾಕೆಂದ್ರೆ ಆಯುರ್ವೇದದಲ್ಲಿ ಹೇಳಿರ್ತಾರೆ ಶುಂಠಿ ಅಂತ ಹೇಳುವಂಥದ್ದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿ, ಈರುಳ್ಳಿಯನ್ನು ನಾವು ಬಹಳ ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಈರುಳ್ಳಿ ಏನಿದೆ ದೊಡ್ಡ ಈರುಳ್ಳಿ ಇರ್ತದೆ, ಸಣ್ಣ ಈರುಳ್ಳಿ ಬರ್ತದೆ ಸಾಂಬಾರು ಏನಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ಈರುಳ್ಳಿ ಆಗಿರ್ತದೆ, ಅದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡಿಕೊಳ್ಬೇಕು. ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ ಈ ಅರಿಶಿನ ಅಂತ ಹೇಳುವಂಥದ್ದು ಏನಿದೆ ಅಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ, ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ ಇದು, ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂಥದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತಹ ಅಭ್ಯಾಸ, ಯಾರಿಗೆ ಗಂಟಲು ನೋವಿರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ಥರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂಥದ್ದು ದ್ರವರೂಪದ ಆಹಾರ ಹೌದು. ಯಾಕಂದ್ರೆ ಅಲ್ಲ ಇದು ಇದರಲ್ಲಿ ಇನ್ನೊಂದು ಹೇಳಿದ್ರೆ ದ್ರವರೂಪದ ಅಲ್ಲದೆ ಇದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳಿ. ನಾನು ಎಲ್ಲ ಕಡೆಯಲ್ಲಿ ಇದನ್ನು ಹೇಳಲಿಕ್ಕೆ ಇದೆ. ಯಾಕೆಂತ ಹೇಳಿದ್ರೆ ತಕ್ರ ಮಜ್ಜಿಗೆಯ ಸೇವನೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲು ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಅದರಲ್ಲಿ ಆ ಏನು ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲು ತೊಂದರೆ ಆಗುವಂತಹ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸೈಂಧವ ಲವಣದ ಬಳಕೆಯನ್ನು ನಾವು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಯಾಕೆ ನಾನು ತಕ್ರಂ ಶಕ್ರಲೆಸ ದುರ್ಲಭಂ ಅಂತ ಯಾಕೆ ತಕ್ರ ಅಂತ ಹೇಳುವಂಥದ್ದು ಎಷ್ಟು ಶ್ರೇಷ್ಠ, ಮಜ್ಜಿಗೆ ಅಂತ ಹೇಳೋದು ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ದೇವೇಂದ್ರನಿಗೆ ಕೂಡ ಮಜ್ಜಿಗೆ ಸಿಗುವುದಿಲ್ಲ ಅಂತೆ, ದೇವಾದಿ ದೇವತೆ ಇಂದ್ರನಿಗೆ ಕೂಡ ಮಜ್ಜಿಗೆ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಒಂದು ಸುಭಾಷಿತದಲ್ಲಿ ಬಂದಂಥ ಒಂದು ವಾಕ್ಯ. ಅದೇ ರೀತಿ ಇನ್ನೊಂದು ಎರಡು ಮೂರು ನಾನು ಇದನ್ನು ಹೇಳಲೇಬೇಕು. ಒಂದು ಜೇನುತುಪ್ಪ, ಒಳ್ಳೆ ಜೇನುತುಪ್ಪ. ನೋಡಿ ಒಳ್ಳೆ ಜೇನುತುಪ್ಪ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೇಳ್ತಾರೆ ಅದನ್ನು ಹೇಗೆ ನೋಡುದು. ಹೌದು, ಪರಿಶುದ್ಧವಾದದ್ದು. ನೀವು ಒಂದು ನೀರನ್ನು ತಕ್ಕೊಳ್ಳಿ, ಇದನ್ನ ಜೇನುತುಪ್ಪದ ಪರೀಕ್ಷೆ ಮಾಡುವಂತ ಹೇಗೆ ಅಂತ ಹೇಳ್ತೇನೆ. ಒಂದು ಒಂದು ಗ್ಲಾಸಲ್ಲಿ ನೀರು ತಕ್ಕೊಂಡು ಅದಕ್ಕೆ ಒಂದು ಒಂದು ಡ್ರಾಪ್ ಜೇನು ಹಾಕಿದ್ರೆ ಅದು ಸೀದಾ ಮುಳುಗಬೇಕು, ಅಲ್ಲಿ ಸ್ಪ್ರೆಡ್ ಆಗಬಾರದು, ಅದರದ್ದು ಪರಿಶುದ್ಧವಾದ ಜೇನು ಅಂತ ಹೇಳ್ತೇವೆ ನಾವು. ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಕೆಮ್ಮಿರ್ತದೆ, ಯಾರಿಗೆ ಕೆಮ್ಮಿನ ತೊಂದರೆ, ಈ ಕಾಫ್ ಮತ್ತೆ ಶೀತ ಮತ್ತೆ ಕೆಮ್ಮು, ಶೀತ ಕೆಮ್ಮು ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ವೀಳ್ಯದೆಲೆ, ಹಳ್ಳಿಗಳಲ್ಲಿ ಎಲ್ಲರಲ್ಲಿ ಇರ್ತದೆ, ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ ಕೆಮ್ಮು ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂಥದ್ದು ಬಹಳ ಉತ್ತಮ. ಸೈಂಧವ ಲವಣಾನಾಗೆ ಹೇಳ್ತಾ ಇದ್ದೆ, ಅದೇ ರೀತಿ ನಿಂಬೆ ಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂಥದ್ದು. ಯಾರಿಗೆ ಶುಗರ್ ಇಲ್ಲವೋ, ಪ್ರಮೇಹದ ತೊಂದರೆ, ಡಯಾಬಿಟಿಸ್ನ ತೊಂದರೆ ಯಾರಿಗಿಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಸೊ ಇದನ್ನೆಲ್ಲವನ್ನು ಮಾಡಿಕೊಂಡ್ರೆ, ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ಹೇಳಿದ್ರಿ. ಇದರ ಜೊತೆಗೆ ಒಂದಿಷ್ಟು ಬೇಸಿಗೆ ಕಾಲಕ್ಕೆ ಹೆಚ್ಚು ಸೂಕ್ತವಾದಂತಹ ತರಕಾರಿ ಮತ್ತು ಹಣ್ಣುಗಳು ಯಾವುದರ ಸೇವನೆ ಹೆಚ್ಚು ಒಳ್ಳೆ ಸೂಕ್ತ ಅಂತ. ಬಹಳ ವಂಡರ್ಫುಲ್. ನೋಡಿ ಈ ಬೇಸಿಗೆ ಕಾಲದಲ್ಲಿ ಇನ್ನು ಬಹಳ ಒಂದು ತೊಂದರೆ ಆಗ ನನಗೆ ಹೇಳಿಕ್ಕೆ ಮರೆತೋಯ್ತು, ಕಿಡ್ನಿ ಸ್ಟೋನ್ ಅಂತ ಸಂಬಂಧ ತೊಂದರೆಗಳು ಬಹಳ ಜಾಸ್ತಿ ಇರ್ತದೆ. ಇದಕ್ಕೆ ಯಾಕೆ ನೀವೀಗ ಆಹಾರ ಅಂತ ಹೇಳಿದಾಗ ತರಕಾರಿ ಹೇಳಿದಾಗ ನನಗೆ ನೆನಪಾಯ್ತು. ಇದರಲ್ಲಿ ಕಿಡ್ನಿ ಸ್ಟೋನ್ ಎಲ್ಲರಿಗೂ ಬಹಳ, ಈ ಮಾರ್ಚ್ ಏಪ್ರಿಲ್ ಮೇ ಅಂತೂ ಖಂಡಿತವಾಗ್ಲೂ ಯಾರ್ಯಾರಿಗೆ ನೀರು ಕಡಿಮೆ ಕುಡಿಯುವವರಿಗೆ, ಅವ್ರು ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ತೊಂದರೆ ಮೊದಲೇ ಇತ್ತು ಅವ್ರು ಖಂಡಿತವಾಗ್ಲೂ ಸಫರ್ ಆಗೇ ಆಗ್ತಾರೆ. ಸೊ ಏನ್ ಮಾಡಬೇಕು, ಎಲ್ಲರ ತೋಟದಲ್ಲಿ ಕದಲಿ ಬಾಳೆ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಆ ಬಾಳೆಯನ್ನು, ಬಾಳೆ ಗಿಡ ಆಗಿ ಅದು ಹಣ್ಣಾದ್ಮೇಲೆ ಅದನ್ನು ಕಡಿದಾದ್ಮೇಲೆ ಆ ಬಾಳೆ ದಿಂಡಿ ಏನಿದೆ ಮಧ್ಯದ ಭಾಗ, ಬೊಂಬೆ ಅಂತ ನಾವು ಕರಿತೇವೆ ಅದನ್ನು, ಅದನ್ನು ದಿನನಿತ್ಯ ಒಂದು ಸ್ವಲ್ಪ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದರ ಜ್ಯೂಸ್ ಕುಡಿಯುವಂಥದ್ದು. ಅದರ ನೀರು ಹಸಿ, ಹೌದು, ಅದನ್ನು ಬೇಯಿಸಬಾರದು, ಹಸಿಯೇ ತಗೊಳ್ಳುವಂಥದ್ದು. ಅದರ ಪಲ್ಯ ಮಾಡಿ ಸೇವನೆ ಮಾಡುವಂಥದ್ದು, ಅದರಿಂದಾಗಿ ಈ ಕಿಡ್ನಿ ಸ್ಟೋನ್ ಬಾರದಾಗೆ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಬ್ರಯೋಫಿಲಮ್ ಅಂತ ಹೇಳುವಂಥದ್ದು ನಮಗೆ ತೋಟದಲ್ಲೆಲ್ಲ ಬೆಳೀತದೆ, ಅದನ್ನು ದಿನನಿತ್ಯ ಸೇವನೆ ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ಬಾರ್ಲಿ ನೀರು, ಯಾರ್ಯಾರಿಗೆ ಈ ಕಿಡ್ನಿ ಸ್ಟೋನ್ ತೊಂದರೆ ಇದೆಯೋ ದಯವಿಟ್ಟು ನೀವು ದಿವಸಕ್ಕೆ ಒಂದು 3-4 ಲೀಟರ್ ಆದರೂ ಕೂಡ ಬಾರ್ಲಿ ನೀರು ತಕ್ಕೊಳ್ಳೇಬೇಕು. ಇನ್ನು ತರಕಾರಿಗಳ ವಿಷಯ ಬಂತು ಅಂತ ಹೇಳಿದ್ರೆ, ನೀರಿನಂಶ ಇರುವಂತಹ ತರಕಾರಿಗಳು, ಉದಾಹರಣೆಗೆ ನಾನು ಹೇಳುದು ಕುಂಬಳಕಾಯಿ, ಸೋರೆಕಾಯಿ, ಸೌತೆಕಾಯಿ, ಹೀರೆಕಾಯಿ, ನಮ್ಮ ಸಾಂಬಾರ್ ಸೌತೆ ಅಂತ ಹೇಳಿದ್ರೆ ಸೌತೆಕಾಯಿ ಹೇಳ್ತೇವೆ, ಮುಳ್ಳು ಸೌತೆ, ಇದರ ನಿತ್ಯವಾಗಿ ಇದನ್ನು ಸೇವನೆ ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ಕ್ಯಾರೆಟ್, ಮೂಲಂಗಿ, ಇದರ ಸೇವನೆ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ನೀರಿನಂಶ ಜಾಸ್ತಿ ಹಿಡಿದಿಟ್ಕೊಂಡಿರ್ತದೆ, ನಮ್ಮ ಶರೀರಕ್ಕೆ ಕೂಡ ಬೇಕಾದಷ್ಟು ನೀರಿನಂಶಗಳನ್ನು ಅದು ಕೊಡ್ತದೆ. ಸೊ ಈ ಬೇಸಿಗೆಗಾಲದಲ್ಲಿ ನಮಗೆ ಅದನ್ನು ಶರೀರಕ್ಕೆ ಬೇಕಾದಷ್ಟು ನೀರಿನಂಶವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಈ ಆಹಾರ ವಸ್ತುಗಳು ಬಹಳ ಒಳ್ಳೆಯದಾಗಿರ್ತದೆ. ಇನ್ನು ಫ್ರೂಟ್ಸ್ಗಳ ವಿಷಯಕ್ಕೆ ಬಂತು ಅಂತ ಹೇಳಿ ಆದರೆ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈಗ ನಾವು ಫಸ್ಟ್ಗೆ ನಾವು ಹೇಳಿದ್ವಿ ವಸಂತ ಋತುವಲ್ಲಿ ಎಲ್ಲ ರೀತಿಯ ಹಣ್ಣುಗಳು ನಮಗೆ ಸಿಗುವಂತಹ ಸಮಯ. ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಪ್ರಕೃತಿಯನ್ನು ನಾವು ಆರಾಧನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಪ್ರಕೃತಿ ನಮಗೆ ಏನು ಕೊಡ್ತದೋ, ಸೀಸನಲ್ ಆಗಿ ಏನು ಕೊಡ್ತದೋ ಅದನ್ನು ನಾವು ಸೇವನೆ ಮಾಡಲೇಬೇಕು. ನಾನು ಪ್ರತಿ ಸಲ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಹೇಳಲಿಕ್ಕಿದೆ, ಮಳೆಗಾಲದಲ್ಲಿ ಬೆಳೆಯುವಂತಹ ಆಹಾರಗಳನ್ನು ಸೇವನೆ ಮಾಡಬೇಕು. ಬೇಸಿಗೆಗಾಲದಲ್ಲಿ ಈಗ ನಮಗೆ ಬರುವಂತದ್ದು ಈಗ ಒಳ್ಳೆ ಏನು ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಹೌದು, ಮಾವಿನ ಹಣ್ಣಿನ ಸೇವನೆ ಒಳ್ಳೇದು, ಆದರೆ ಯಾರ್ಯಾರಿಗೆ ಪ್ರಮೇಹ ಇದೆ, ಒನ್ಸ್ ಅಗೇನ್ ನಾನು ಹೇಳುದು ಡಯಾಬಿಟಿಸ್ ಅವರು ದಯವಿಟ್ಟು ಮಾವಿನ ಹಣ್ಣಿನ ಸೇವನೆ ಮಾಡಬೇಡಿ. ಮಾವಿನ ಹಣ್ಣಿನ ಸೇವನೆ ಬೇರೆಯವರಿಗೆ ಬಹಳ ಉತ್ತಮ, ಕಲ್ಲಂಗಡಿಯ ಹಣ್ಣಿನ ಸೇವನೆ ಬಹಳ ಉತ್ತಮ. ಅದೇ ರೀತಿ ನೀರಿನಂಶ ಇರುವಂತಹ ಮೂಸಂಬಿ ಆಗಿರ್ಬೋದು, ಕರ್ಬೂಜದ ಹಣ್ಣಾಗಿರ್ಬೋದು, ಮಸ್ಮೆಲನ್, ಹೌದು ಅದು ಬಹಳ, ಅದರ ಜ್ಯೂಸ್ ಮಾಡಿ ಕುಡಿಬಹುದು. ಅದೇ ರೀತಿ ನಿಮ್ಗೆ ಕೇಳಿರ್ಬೋದು ಬೇಲದ ಹಣ್ಣು ಅಂತ ನೀವು ಕೇಳಿರ್ತೀರಿ, ಇದು ಬೇಲದ ಹಣ್ಣು ಕೂಡ ಬಹಳ ಉತ್ತಮ. ಬೇಲದ ಹಣ್ಣಲ್ಲಿ ಬಹಳಷ್ಟು ಆಯುರ್ವೇದ ನಾವು ಹೇಳ್ತೇವೆ ಬಿಲ್ವ ಫಲ ಅಂತ ನಾವು ಕರಿತೇವೆ. ಈ ಬಿಲ್ವಾರಿಷ್ಟ ಬಿಲ್ವ ಲೇಹಗಳೆಲ್ಲ ನಮ್ಮ ಆಯುರ್ವೇದದಲ್ಲಿ ಔಷಧಿಯಾಗಿ ನಾವು ಯೂಸ್ ಮಾಡ್ತೇವೆ. ಯಾರ್ಯಾರಿಗೆ ಹೊಟ್ಟೆ ಸಂಬಂಧಿ ತೊಂದರೆಗಳಿದೆ, ಹೊಟ್ಟೆಯ ಜಠರ ಸಂಬಂಧಿ ತೊಂದರೆಗಳಲ್ಲಿ ಈ ಬಿಲ್ವವನ್ನು ಬಹಳ ಉತ್ತಮವಾಗಿ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಬಿಲ್ವದ ಹಣ್ಣಿಗೆ ಅದನ್ನು ಒಳ್ಳೆ ಹಣ್ಣಾದ್ಮೇಲೆ ಅದಕ್ಕೆ ಸ್ವಲ್ಪ ಏನು ಬೆಲ್ಲ, ಅದೇ ರೀತಿ ಶುಂಠಿ, ಅದೇ ರೀತಿ ಏಲಕ್ಕಿ ಹಾಕಿ ಅದನ್ನು ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಅದರ ಸೇವನೆ ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ನಾನು ಎಲ್ಲರಿಗೂ ಹೇಳಲಿಕ್ಕಿದೆ, ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಕೆ ಆಗ್ತದೆ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಟ ನೀರು ತೆಗೆದು ಕುಡಿತಾರೆ. ಅದರ ದಯವಿಟ್ಟು ಅದರ ಸೇವನೆ ಮಾಡಬೇಡಿ. ಕುದಿಸಿ ಆರಿಸಿದ ನೀರು ಅಥವಾ ಉಗುರು ಬೆಚ್ಚಗಿನ ನೀರು ಸೇವನೆ ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ನಿಮಗೆ ಆಹಾರದಲ್ಲಿ ನೇಚರಲ್ಲಿ ಸಿಗುವಂತಹ ಹಣ್ಣುಗಳು ಎಲ್ಲವನ್ನೂ ಸೇವನೆ ಮಾಡಬಹುದು, ಬಟ್ ಸೇವನೆ ಮಾಡುವಾಗ ಅದನ್ನು ಚೆನ್ನಾಗಿ ತೊಳೆದು ಸೇವನೆ ಮಾಡುವಂತಹ ಅಭ್ಯಾಸವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು. ಈಗ ಎಷ್ಟು ಸರಿ ಈಗ ಬೇಸಿಗೆಯಲ್ಲೂ ಕೂಡ ಒಂದಷ್ಟು ಶಾಲೆಗಳಿಗೆ ರಜೆ ಇರ್ತದೆಯೇ ಅಥವಾ ಬೇರೊಂದು ಪ್ರದೇಶಕ್ಕೆ ಪ್ರವಾಸ ಹೋಗುವಂತಹದ್ದು ಅಥವಾ ಪಿಕ್ನಿಕ್ ಹೋಗುವಂತಹ ಒಂದು ಸಂದರ್ಭವು ಕೂಡ ಬರ್ತದೆ, ಅಂತಹ ಸಂದರ್ಭದಲ್ಲಿ ನಮ್ಮ ಆಹಾರದ ಬಗ್ಗೆ, ನಮ್ಮ ನೀರಿನ ಒಂದು ಸೇವನೆಯ ಬಗ್ಗೆ ಯಾವ ರೀತಿಯ ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ? ಹೌದು ಸರ್, ಯಾಕೆಂತ ಹೇಳಿದ್ರೆ ಈಗ ನಾವು ಆಫ್ಟರ್ ಕೋವಿಡ್ ಅಂತ ಕರಿತೇವೆ ಎಲ್ರಿಗೆ, ಎಲ್ರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಅಂದ್ರೆ ಬೇರೆ ಬೇರೆ ಪ್ರವಾಸಗಳನ್ನು. ಹೌದು, ಯಾಕಂದ್ರೆ 2-3 ವರ್ಷದಿಂದ ಮನೆಯೊಳಗಡೆ ಕೂತು ಸಾಕಾಗಿ ಹೋಗಿರ್ತದೆ. ಸೊ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಆಯುರ್ವೇದ ನಾವು ಹೇಳುತ್ತೇವೆ, ನೀವು ಎಲ್ಲಿ ಹೋಗಿದಿರೋ ಅಲ್ಲಿಯ ನೀರನ್ನೇ ಸೇವನೆ ಮಾಡಬೇಕು ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಒಂದು ಸ್ವಲ್ಪ ಪ್ರತಿ ಸಲ ನೀವು ನೀರು ಆಯಾ ಜಾಗಕ್ಕೆ ಹೋದಾಗ ಸ್ವಲ್ಪ ಕುದಿಸಿ ಮಾಡಲಿಕ್ಕೆ ಆಗುವಂತ ಸಂಭವ ಇತ್ತು ಅಂತ ಹೇಳಿದ್ರೆ ಕುದಿಸಿ ಆರಿಸಿದ ನೀರು ಸೇವನೆ ಮಾಡುವಂಥದ್ದು ಉತ್ತಮ. ಸೊ ಯಾರ್ಯಾರು ಪ್ರವಾಸ ಹೋಗ್ತಾರೆ, ಈಗ ಎಲ್ಲರೂ ಪ್ರವಾಸ ಹೋಗುವಂತ ಸಮಯ, ಏನ್ ಮಾಡಬಹುದು ಅಂತ ಹೇಳಿದ್ರೆ ನಮಗೆ ಅಲ್ಲಿ ನಮಗೆ ನೀರು ಕುದಿಸಿ ಆರಿಸಲಿಕ್ಕೆ ಸಮಯ ಸಂಭವ ಇತ್ತು ಅಂತ ಹೇಳಿದ್ರೆ ಅದನ್ನೇ ಸೇವನೆ ಮಾಡೋದು ಬಹಳ ಉತ್ತಮ. ಆದರೆ ದಯವಿಟ್ಟು ಏನ್ ಹೇಳ್ತೀವಿ, ಈ ಬಾಟಲ್ ನೀರನ್ನು ತಕೊಂಡೋಗಿ ಆ ಪ್ಲಾಸ್ಟಿಕ್ ನಲ್ಲಿ ವೇಸ್ಟ್ ಮಾಡುವಂತದ್ದು ಆಗಿರ್ಬೋದು, ಅಥವಾ ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ತಪ್ಪು ಮಾಡ್ತಾ ಇರೋದು, ಈಗ ಇತ್ತೀಚೆಗೆ ಬಹಳ ಕ್ಯಾನ್ಸರ್ಗಳ ತೊಂದರೆಗಳು ಜಾಸ್ತಿ ಆಗ್ತದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ನ ಅತಿಯಾದಂತಹ ಉಪಯೋಗ, ಅದು ಆಗಬಾರ್ದು. ಸೊ ಅಲ್ಲಿ ನೀರು ನಿಮಗೆ ಅಲ್ಲಿಯದೇ ನೀರು ಸೇವನೆ ಮಾಡ್ಕೊಳ್ಳಿ, ಕುದಿಸಿ ಆರಿದ ನೀರೇ ಸೇವನೆ ಮಾಡ್ಕೊಳ್ಳಿ, ಹಾಗೂ ಆಹಾರದಲ್ಲಿ ಬಹಳ ಜಾಗ್ರತೆ ಇರಲಿ. ಯಾಕೆಂತ ಹೇಳಿದ್ರೆ ಏನಾಗಬಹುದು ಅಂತ ಹೇಳಿದ್ರೆ, ಒಂದು ನಾವು ಅಲ್ಲಿ ಏನೋ ಒಂದು ದಾರಿ ಬದಲಿ ಸಿಕ್ಕಿದಂತಹ ಆಹಾರ ಸೇವನೆ ಮಾಡ್ತೇವೆ, ಅಥವಾ ಏನೋ ಒಂದು ಏನು ಎಣ್ಣೆಯಲ್ಲಿ ಕಾಯಿಸಿದಂತಹ ಆಹಾರ, ಇದನ್ನು ಯಾವುದೂ ಮಾಡಬಾರದು. ಆದಷ್ಟು ನೀವು ಫ್ರೆಶ್ ಆಹಾರಗಳು, ಒಳ್ಳೆ ಆಹಾರ ಸೇವನೆ ಮಾಡುವಂಥದ್ದು ಇದನ್ನು ಮಾಡಲೇಬೇಕು. ಹಾಗೂ ಬಾಯಲ್ಲಿ ಒಂದಿಷ್ಟು ನೀವು ಕುಡಿಯುವ ಮುಂಚೆ ಬಾಯಲ್ಲಿ ಒಂದು ಮುಕ್ಕಳಿ ಫುಲ್ ಬಾಯಲ್ಲಿ ಇಟ್ಕೊಂಡು ಅದನ್ನು ಬಾಯಿ ಮುಕ್ಕಳಿಸಿ ಕುಡಿಯುವಂಥದ್ದು ಅಭ್ಯಾಸ ಮಾಡಿಕೊಂಡ್ರೆ, ಇದರಿಂದ ಕೂಡ ನಮಗೆ ಆಯಾಯ ಜಾಗದಲ್ಲಿ ಸಿಕ್ಕುವಂತಹ ಸೇವನೆ ಮಾಡಿದ್ರು ಕೂಡ ಯಾವುದೇ ರೋಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಯುರ್ವೇದದಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೂ ತುಂಬಾ ಅತಿಯಾದ ಬಿಸಿ ನೀರಿನ ಸ್ನಾನ ಕೂಡ ಮಾಡಬಾರದು. ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರಿನ ಸ್ನಾನವನ್ನೇ ಮಾಡಿಕೊಳ್ಳುವಂಥದ್ದು ಕೂಡ ಉತ್ತಮವಾದಂತಹ ಒಂದು ಅಭ್ಯಾಸ. ಆಮೇಲೆ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಹೊರಗಡೆ ಕೆಲಸ ಮಾಡುವಂತವರು, ಕಾರ್ಮಿಕರು ಇರಬಹುದು ಅಥವಾ ಕ್ರೀಡಾಪಟುಗಳು ಇರಬಹುದು, ಅವರು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಅವರಿಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ ಹೇಗೆ? ಬಹಳ ಒಂದು ಇಂಪಾರ್ಟೆಂಟ್ ಆದ ಕ್ವಶನ್ ಸರ್. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಾವು ಎಲ್ಲ ಎಸಿ ರೂಮ್ ಅಲ್ಲಿ ಕೂತ್ಕೊಂಡಿರಬಹುದು ಅಥವಾ ಆಫೀಸ್ ಅಲ್ಲಿ ಕೂತ್ಕೊಂಡಿರಬಹುದು, ನಮಗೆ ಅದರ ಬಿಸಿಲಿನ ತಾಪ ನಮಗೆ ಗೊತ್ತಾಗಲ್ಲ. ಯಾರ್ಯಾರು ಕಾರ್ಮಿಕರು, ಕೃಷಿ ಕೆಲಸ ಮಾಡುವವರು, ಹೊರಗಡೆ ಅಂದ್ರೆ ಈ ಬಿಸಿಲಿನಿಗೆ ಡೈರೆಕ್ಟ್ ಆಗಿ ಸಿಗುವಂತವರು, ಅವರು ಬಹಳ ಜಾಗ್ರತೆ ವಹಿಸ್ಕೋಬೇಕು. ಅವ್ರವ್ರಿಗೆ ಏನೇನು ತೊಂದರೆಗಳು ಬರ್ಬೋದು ಅಂತ ಹೇಳಿ ನಾನು ನಿಷ್ಠೊಂದು ನಿಮಗೆ ಹೇಳ್ತಾ ಹೋದ್ರೆ, ಒಂದು ಅವರಿಗೆ ಡಿಹೈಡ್ರೇಷನ್ ಅಂತ ಹೇಳ್ತೇವೆ, ಅಥವಾ ಶರೀರದಲ್ಲಿ ನಿರ್ಜಲೀಕರಣ ಅಂತ ಹೇಳುವಂಥದ್ದು ಒಂದು ತೊಂದರೆ. ಎರಡನೇದು ಸನ್ ಸ್ಟ್ರೋಕ್, ಬಿಸಿಲಾಘಾತ ಅಂತ ಹೇಳುವಂಥದ್ದು. ಇದೆರಡು ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಏನ್ ಮಾಡಬಹುದು ಅಂತ ಹೇಳಿದ್ರೆ, ತಲೆಯ ಭಾಗಕ್ಕೆ ಏನಾದರೂ ಒಂದು ಹ್ಯಾಟ್ ಕ್ಯಾಪ್ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಬಿಸಿಲಿನ ಡೈರೆಕ್ಟ್ ಮೈಗೆ ಬೀಳದೇ ಇರುವಂತದ್ ಈ ರೀತಿ ಮಾಡುವಂತದ್ದಾಗಿರ್ಬೋದು. ಅಥವಾ ಇನ್ನೂ ನಿಮಗೆ ಬಹಳ ಒಂದು ಸಿಂಪಲ್ ಆಗಿ ಹೇಳೋದಿದ್ರೆ, ಯಾರ್ಯಾರು ಈ ಬಿಸಿಲಲ್ಲಿ ಕೆಲಸ ಮಾಡ್ತಾರೋ, ಕೃಷಿಕರೆಲ್ಲರೂ ಕೂಡ ನಾನು ಹೇಳೋದು ಕೃಷಿ ಕಾರ್ಯಗಳಾಗಿರ್ಬೋದು ಅಥವಾ ರಸ್ತೆ ಬದಿಯಲ್ಲಿ ಕೆಲಸ ಮಾಡುವಂತಾಗಿರ್ಬೋದು, ಅವರು ಮನೆಗೆ ಬಂದು ಪ್ರತಿನಿತ್ಯ ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಇಡೀ ಮೈಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಅತಿಯಾದಂತ ಬಿಸಿನೀರಲ್ಲಿ ಸ್ನಾನ ಮಾಡಬಾರ್ದು. ಹಾಗೆ ಅಂತ ಹೇಳಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಕೂಡ ಒಳ್ಳೆಯದಂತ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನ್ ಮಾಡ್ತಾರೆ, ತಂಗೆ ತುಂಬಾ ಸೆಕೆ ಇದೆ ಅಂತ ಹೇಳ್ಕೊಂಡು ತಣ್ಣೀರು ಸ್ನಾನ ಮಾಡ್ತಾರೆ. ಅದರಿಂದಾಗಿ ಮೈಯಲ್ಲಿ ಬಿಸಿಲಿಂದ ಬಂದಂತಹ ಬೊಕ್ಕೆಗಳೇನಿರ್ತದೆ, ಗುಳ್ಳೆಗಳು ಕಾಣಿಸ್ಕೊಳ್ಳಿಕ್ಕೆ, ಪ್ರಿಕ್ಲಿ ಹೀಟ್ಸ್ ಗಳಂತ ನಾವು ಕರಿತೇವೆ, ಅದು ಕಾಣಿಸ್ಕೊಳ್ಳಿಕ್ಕೆ ಸಂಭವ ಇರ್ತದೆ. ಸೊ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡುವಂಥದ್ದು ಬಹಳ ಉತ್ತಮ. ನೀಮ್ ಅಥವಾ ಕಹಿಬೇವಿನ ಎಲೆಯನ್ನು ಬಿಸಿನೀರಿಗೆ ಹಾಕಿ ಅದರಿಂದ ಸ್ನಾನ ಮಾಡಬಹುದು, ಅಥವಾ ಆಯುರ್ವೇದದಲ್ಲಿ ಬಹಳ ಏನು ಲೇಪಗಳನ್ನು ಕೆಲವೊಂದೆಲ್ಲ ಹೇಳಿದ್ದಾರೆ, ಇದನ್ನು ಅವರಿಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು, ದೊಡ್ಡದೇನು ಕಷ್ಟ ಇರುವಂತದ್ದಲ್ಲ. ಚಂದನ ಅದು ಶ್ರೀಗಂಧದ ಒಂದು ಸ್ವಲ್ಪ ಶ್ರೀಗಂಧ ತಕ್ಕೊಂಡು ಅದನ್ನು ಅರ್ದು ಸ್ನಾನ ಮಾಡುವ ನೀರಿಗೆ ಹಾಕೊಂಡು ಸ್ನಾನ ಮಾಡಬಹುದು. ಬಿಳಿಯಾದಂತ ಬಟ್ಟೆಯನ್ನು ಯೂಸ್ ಮಾಡುವಂತದ್ದು, ಅಥವಾ ಹತ್ತಿ ಬಟ್ಟೆಗಳು, ಅದರಿಂದ ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಬಿಸಿಲಿನ ತಾಪವನ್ನು ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಸಾಕಷ್ಟು ನೀರು ಸೇವನೆ, ನೀರು ಸೇವನೆ ಅಂತ ಹೇಳುವಂಥದ್ದು ನಾನು ಒನ್ಸ್ ಅಗೇನ್ ನಿಮಗೆ ಹೇಳುದು, 3-4 liters ಆದರೂ ಕೂಡ ನೀರು ಸೇವನೆ ಮಾಡಬೇಕಂದು ಕಂಪಲ್ಸರಿ. ಇನ್ನೂ ಕೆಲವರಿಗೆ ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಬೇರೆ ದೇಶಗಳಲ್ಲಿ ಈ ತರದಂತಹ ಒಂದು ಈ ತರದ ರೀತಿಗಳ ಕೆಲಸಗಳು ನಡೀತದೆ, ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಸೂರ್ಯನ ಬರೋದಕ್ಕಿಂತ ಮುಂಚೆನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಮಧ್ಯಾಹ್ನ ಒಂದು 3 ಅಷ್ಟೊತ್ತು ಗ್ಯಾಪ್ ಕೊಟ್ಕೊಳ್ಳಿ ಅಂತ ಹೇಳಿದ್ರೆ, 12 ಒಂದು 3 ಅಷ್ಟೊತ್ತವರೆಗೆ 3 ಕೆಲಸವನ್ನು ಬಿಸಿಲಲ್ಲಿ ಮಾಡಬೇಡಿ. ಯಾಕೆಂತ ಹೇಳಿದ್ರೆ, ನಮಗೆ ಎಲ್ಲಾ ಕಡೆಯಲ್ಲಿ ಈ ರೀತಿ ನಾನು ಹೇಳಿದಂತ ಪ್ರಿಕಾಷನರಿ ಮೆಥಡ್ಸ್ ಗಳನ್ನು ಮಾಡ್ಕೊಳ್ಳಿಕ್ ಆಗುದಿಲ್ಲ. ಅಂತವರು 12 3 ರೆಸ್ಟ್ ಕೊಟ್ಕೊಳ್ಳಿ, ಬೇರೆ ಸಮಯದಲ್ಲಿ ಕೆಲಸ ಮಾಡುವಂತದ್ದು ಬಹಳ ಉತ್ತಮ. ಬಹುಶಃ ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಒಂದು ಗುಂಪು ಅಂತಂದ್ರೆ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧ. ಇವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಮತ್ತು ಪರಿಹಾರ ಹೇಗೆ? ನೋಡಿ, ಚಿಕ್ಕ ಮಕ್ಕಳಲ್ಲಿ ಬಹಳ ತೊಂದರೆಗಳು ಕಾಣಿಸಿಕೊಳ್ತದೆ. ನಾನು ಸಣ್ಣ ಮಕ್ಕಳಿಂದ ಹಿಡಿದು, ಅಂದ್ರೆ 1 ವರ್ಷದಿಂದ ಮಕ್ಕಳಿಂದ ಹಿಡಿದು ಶಾಲೆಗೆ ಹೋಗುವ ಮಕ್ಕಳವರೆಗೆ ಒಂದು ಕೆಟಗರಿ ನಾವು ನೋಡ್ಕೊಂಡ್ರೆ, ಇವರಿಗೆ ಎಲ್ಲರಿಗೂ ಕೂಡ ಬಿಸಿಲಿನಿಂದಾಗಿ ಬಹಳಷ್ಟು ಕ್ರ್ಯಾಂಕಿ ಅಂತ ಹೇಳ್ತೇವೆ ನಾವು ಅವರಿಗೆ, ಅಂತ ಹೇಳಿದ್ರೆ ಕಿರಿಕಿರಿ ಮಾಡುವಂತಹ ಅಭ್ಯಾಸ ಇರ್ತದೆ. ಯಾಕೆಂತ ಹೇಳಿದ್ರೆ, ಅವ್ರಿಗೆ ಆ ಸೆಕೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿರ್ತಾರೆ ಅಂತ ಹೇಳುವಂಥದ್ದು ಬಹಳ ನಮಗೆ ಕಂಪ್ಲೇಂಟ್ಸ್ಗಳು ನಾವು ಪೇಷಂಟ್ಗಳು ಅಂದ್ರೆ ಮಕ್ಕಳ ಮನೆಯವರಲ್ಲಿ ನಾವು ನೋಡಿದ್ದೇವೆ. ಸೊ ಏನ್ ಮಾಡಬಹುದು ಅಂತ ಹೇಳಿದ್ರೆ, ದಿವಸಕ್ಕೆ ಒಂದು 3-4 ಮಕ್ಕಳಿಗೆ ಸ್ನಾನ ಮಾಡಿಸಿ, ಆದಷ್ಟು ಮನೆಯ ಒಳಗಡೆ ಇರುವಂತೆ ನೋಡ್ಕೊಳ್ಳಿ ಮಕ್ಕಳನ್ನು. ಅದೇ ರೀತಿ ಮಕ್ಕಳಿಗೆ ಹೊರಗಡೆ ತಿಂಡಿಗಳು, ಐಸ್ ಕ್ರೀಮ್ಗಳು, ಫ್ರಿಡ್ಜ್ ಅಲ್ಲಿ ಇಟ್ಟಂತ ಆಹಾರವನ್ನು ಕೊಡಬೇಡಿ. ಆದಷ್ಟು ಮಕ್ಕಳಿಗೆ ಹಣ್ಣುಗಳ ಸೇವನೆ ಮಾಡಿ. ಏನ್ ಮಾಡ್ತಾರೆ, ಮಕ್ಕಳು ತಿನ್ನಲ್ಲ, ಫುಡ್ ತಕೊಳ್ಳಲ್ಲ ಈ ಸಮಯದಲ್ಲಿ, ಆದಷ್ಟು ಬೆಳಗಿನ ತಿಂಡಿ ತಿನ್ನೋದಿಲ್ಲ, ಮಧ್ಯಾಹ್ನ ಊಟ ಮಾಡೋದು. ಏನ್ ಮಾಡಬಹುದು, ಇಂಟರ್ಮಿಟೆಂಟ್ ಫುಡ್ ಅಂತ ಹೇಳ್ತೇವೆ ನಾವು, ಅವಾಗವಾಗ ಒಂದು ಸ್ವಲ್ಪ ನೀರಿನೊಟ್ಟಿಗೆ ಸೇವನೆ ಮಾಡುವಂತದ್ದಾಗಿರ್ಬೋದು, ಅಥವಾ ಹಾಲಿನ, ನಾನು ಒನ್ಸ್ ಅಗೇನ್ ಹೇಳೋದು, ದನದ ಹಾಲು ಸಿಕ್ಕಿದ್ರೆ ಬಹಳ ಉತ್ತಮ, ಹಾಲಿನ ಸೇವನೆ ಮಾಡುವಂತದ್ದಾಗಿರ್ಬೋದು. ಇದನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಸಣ್ಣ ಮಕ್ಕಳಿಗೆ. ಅದೇ ರೀತಿ ಸ್ನಾನ ಮಾಡಬೇಕಾದ್ರೆ, ಸ್ನಾನ ಮಾಡಿ ಮೈ ಒರೆಸಲಿಕ್ಕೆ ಕೂಡ ಹತ್ತಿ ಬಟ್ಟೆಗಳನ್ನೇ ಯೂಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ, ಮೈಯ ಚರ್ಮದಲ್ಲಿ ಬಹಳ ಚಿಕ್ಕ ಮಕ್ಕಳ ಚರ್ಮ ತುಂಬಾ ಮೆದುವಾಗಿರ್ತದೆ, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಆದಷ್ಟು ಹತ್ತಿ ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಬಟ್ಟೆಯನ್ನು ಆದಷ್ಟು ಲೂಸ್ ಬಟ್ಟೆಗಳು ಅಂತ ಹೇಳ್ತೇವೆ, ಅಥವಾ ಸಡಿಲವಾದಂತಹ ಬಟ್ಟೆ, ಬಿಗಿ ಬಟ್ಟೆಯನ್ನ ಹಾಕುವಂತದ್ದು ಅವಾಯ್ಡ್ ಮಾಡುವುದು ಬಹಳ ಉತ್ತಮ. ಹೊರಗಡೆ ಆಟ ಆಡುವುದು ಆದಷ್ಟು ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮ, ಸಣ್ಣ ಮಕ್ಕಳಿಗೆ, ಶಾಲೆಗೆ ಹೋಗುವ ಮಕ್ಕಳಿಗೆ ಕೂಡ ನಾನು ಹೇಳ್ತಾ ಇರೋದು. ನ್ಯಾಪ್ಕಿನ್ ಬಳಸುವವರು ಕೂಡ ಜಾಗ್ರತೆ ವಹಿಸಿ. ಹೌದು, ಏನಾಗ್ತದೆ, ಈ ಡಯಾಪರ್ಸ್ ನ್ಯಾಪ್ಕಿನ್ ಏನ್ ಮಾಡ್ತಾರೆ, ಇಡೀ ದಿವಸ ಹಾಕಿ ಬಿಟ್ಟುಬಿಡ್ತಾರೆ, ಹಾಗೆ ಮಾಡಲೇಬಾರದು. ಆದಷ್ಟು ಮನೆಯಲ್ಲಿ ಮಾಡಿದಂತ ಬಟ್ಟೆಯಲ್ಲಿ ತಯಾರಿಸಿದಂತಹ ನ್ಯಾಪ್ಕಿನ್ ಗಳನ್ನು ಯೂಸ್ ಮಾಡಿ, ರೀಯೂಸಬಲ್ ನ್ಯಾಪ್ಕಿನ್ ಗಳಂತ ಬರ್ತದೆ, ಅದನ್ನು ಯೂಸ್ ಮಾಡುವಂತದ್ದು. ಅದನ್ನು ಬಿಸಿನೀರಲ್ಲಿ ತೊಳಿಬೇಕು, ಯಾಕಂತ ಹೇಳಿದ್ರೆ ತೊಡೆಯ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ ಅವರಿಗೆ ಎಲರ್ಜಿ ಕಾಣಿಸಿಕೊಳ್ಳುವಂತಹ ಅಥವಾ ಚರ್ಮದಲ್ಲಿ ರೋಗಗಳನ್ನು ಕಾಣಿಸಿಕೊಳ್ಳುವಂತಹ ಸಂಭವಗಳಿರ್ತದೆ, ಅದನ್ನು ಕೂಡ ಜಾಗ್ರತೆಯಾಗಿ ಮಾಡಿಕೊಳ್ಳುವಂಥದ್ದು ಒಳ್ಳೇದು. ವಯೋವೃದ್ಧರಿಗೆ ಕೂಡ ನಾನು ಹೇಳೋದು, ಇವರಲ್ಲಿ ಕೂಡ ನಮಗೆ ಏನಾಗ್ತದೆ, ಅತಿಯಾದಂತಹ ಸುಸ್ತು ಕಾಣಿಸಿಕೊಳ್ತದೆ ಈ ಬಿಸಿಲಿಗೆ. ಅವರು ಹೊರಗಡೆ ಹೋಗದಿದ್ರು ಕೂಡ ದೇ ಕಾಲ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಟಯರ್ಡ್ನೆಸ್ ಅಂತ ಹೇಳುವಂಥದ್ದು, ಎದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಗಂಟುಗಳ ನೋವು ಜಾಸ್ತಿ ಇರ್ತದೆ, ಟಯರ್ಡ್ನೆಸ್ ಕಾಣಿಸಿಕೊಳ್ಳುವಂತ ನಮಗೆ ಈ ವರ್ಷ ವಸಂತ ಋತುವಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇವರಿಗೂ ಕೂಡ ನಾನು ಹೇಳುದು ಹಾಲಿನ ಸೇವನೆ. ಅದೇ ರೀತಿ ಇನ್ನೊಂದು ನಾನು ಬಹಳ ಇಂಟ್ರೆಸ್ಟಿಂಗ್ ಒಂದು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಹೇಳ್ಬಹುದು, ಇದು ಎಲ್ಲರಿಗೂ ಕೂಡ ನಾನು ಹೇಳುವಂಥದ್ದು, ವಯೋವೃದ್ಧರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಕೂಡ. ಒಂದು ಸ್ವಲ್ಪ ಹಾಲನ್ನು ತಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ, ಬಿಸಿ ಮಾಡಿ ಆದ್ಮೇಲೆ ಒಂದು ಚಿಟಿಕೆ ಬೆಲ್ಲ ಹಾಕಿ, ಅದನ್ನು ಇಡೀ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ಇದು ನಿಮಗೆ ಸನ್ಸ್ಟ್ರೋಕ್ ಇಂದ ಕೂಡ ಅದೇ ಬಿಸಿಲಾಘಾತ ಆಗಿರಬಹುದು ಅಥವಾ ನಿರ್ಜಲೀಕರಣ ಆಗಿರಬಹುದು, ಎರಡನ್ನು ಕೂಡ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ನಮಗೆ ಈ ಹಾಲಲ್ಲಿ ಸಾಧ್ಯ ಆಗ್ತದೆ. ಯಾಕಂದ್ರೆ ಹಾಲನ್ನು ನಾವು ತರ್ಪಣ ಅಂತ ಹೇಳ್ತೇವೆ, ಬಲ್ಯ ನಮ್ಮ ಶರೀರಕ್ಕೆ ಪೋಷಣೆ ಕೊಡುವಂತದ್ದು ಅಂತೇಳಿ. ಇಂಟರ್ನಲ್ಲಿ ಅಲ್ಲದೆ ಎಕ್ಸ್ಟರ್ನಲ್ಲಿ ಕೂಡ ಇದನ್ನು ಮಾಡಬಹುದು. ನಮಗೆ ಹಾಲಿನ ಅಪ್ಲೈ ಮಾಡಿಕೊಂಡು ಶರೀರಕ್ಕೆ ಇಡೀ ಹಚ್ಚಿಕೊಂಡು ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡುವಂತದ್ದು ವಯೋವೃದ್ಧರಲ್ಲಿ ಬಹಳ ಚೆನ್ನಾಗಿ ಇದು ಕೆಲಸ ಮಾಡ್ತದೆ, ಅದನ್ನು ಮಾಡಿಕೊಳ್ಬಹುದು. ವಯೋವೃದ್ಧರಿಗೆ ಕೂಡ ನಾನು ಏನ್ ಹೇಳುದು ಅಂದ್ರೆ ಕಾಫಿ ಟೀಗಳ ಸೇವನೆಯನ್ನು ಕಡಿಮೆ ಮಾಡಿ. ಈ ಬೇಸಿಗೆಗಾಲದಲ್ಲಿ ಆದಷ್ಟು ಕಾಫಿ ಟೀಗಳ ಸೇವನೆಯನ್ನು ಕಡಿಮೆ ಮಾಡಿ. ಕುರುಕುರು ತಿಂಡಿಗಳ ಸೇವನೆ ಕೂಡ ನಿಲ್ಲಿಸುವುದು ಬಹಳ ಉತ್ತಮ. ಒಳ್ಳೆ ಆಹಾರಗಳು, ಒಳ್ಳೆ ಹಣ್ಣುಗಳು, ನಾನು ಆಗ ಹೇಳ್ತಾ ಇದ್ದೇನೆ, ಇವಾಗ ಮಾತಾಡ್ತಾ ಹೇಳ್ತಾ ಇದ್ದೀವಿ ನಾವು, ಕಲ್ಲಂಗಡಿ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಕರ್ಬೂಜದ ಹಣ್ಣು ಆಗಿರ್ಬೋದು, ಇದನ್ನೆಲ್ಲ ಸೇವನೆ ಮಾಡುವಂತದ್ದು ತುಂಬಾ ಉತ್ತಮವಾದಂತಹ ಒಂದು ಉಪಾಯ. ಈಗ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ ಡಾಕ್ಟರ್, ಈಗ ಇದಕ್ಕೆ ಒಂದು ಪರಿಹಾರ ಹೇಗೆ, ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು? ನೋಡಿ, ನಾನು ಆಗ ಹೇಳ್ತಾ ಇದ್ದೆ ಹಾಲಿನ ಸ್ನಾನ ಅಂತ ಹೇಳುವಂತ ಆಯುರ್ವೇದದಲ್ಲಿ ನಾವು ಇದನ್ನು ಮಾಡ್ತೇವೆ. ಇದು ಆಯುರ್ವೇದದಲ್ಲಿ ಏನ್ ಹೇಳ್ತೇವೆ ಅಂದ್ರೆ ನಿತ್ಯಮ ಅಭ್ಯಂಗಂ, ಪ್ರತಿನಿತ್ಯ ಅಭ್ಯಂಗ ಮಾಡಿಕೊಳ್ಳಿ. ಒಳ್ಳೆ ಎಣ್ಣೆಗಳಲ್ಲಿ ಧನ್ವಂತರ ತೈಲ ಆಗಿರ್ಬೋದು, ಮಹಾನಾರಾಯಣ ತೈಲ ಆಗಿರ್ಬೋದು, ಇದನ್ನ ಅಭ್ಯಂಗ ಮಾಡಿಕೊಂಡು ಶರೀರಕ್ಕೆ ಕ್ಷೀರಧಾರ ಅಂತ ಹೇಳುವಂತ ಕೆಲವೊಂದು ನಾವು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ, ಅದನ್ನು ಮಾಡೋದು ಬಹಳ ಉತ್ತಮ. ಯಾರಿಗೆ ರೋಗ ಇಲ್ಲವೂ ಕೂಡ ಅವರು ಕೂಡ ಈ ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದು. ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳ್ತೇವೆ, ವಸಂತ ಋತುವಲ್ಲಿ ವಮನ ಕರ್ಮವನ್ನು ಮಾಡಬೇಕು. ವಮನ ಮಾಡಿದರೆ ಕಫ ರಿಮೂವ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ವಮನ ಕರ್ಮವನ್ನು ಕಂಪಲ್ಸರಿಯಾಗಿ ಯಾರ್ಯಾರು ಆಯುರ್ವೇದವನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಾರೋ ಅವರು ನಿತ್ಯ ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ವಮನ ಕರ್ಮವನ್ನು ಕೇಳಿ ಮಾಡಿಸಿಕೊಳ್ಳಿ, ಅದನ್ನು ಮಾಡಿಸಿಕೊಳ್ಬಹುದು. ನಸ್ಯ ಅಂಜನ, ಅದೇ ರೀತಿ ಕವಳಗಂಡೂಷ ಅಂತ ಹೇಳುವಂಥದ್ದು, ಕವಳಗಂಡೂಷ ಅಂತ ಹೇಳಿದ್ರೆ ದೊಡ್ಡದೇನಲ್ಲ, ಬಾಯಿ ಮುಕ್ಕಳಿಸುವಂತದ್ದು. ಸೊ ಆಯಿಲ್ ಪುಲ್ಲಿಂಗ್ ಅಂತ ಎಲ್ಲರೂ ಕೇಳಿರ್ಬೋದು. ಎಣ್ಣೆ ಒಂದೆರಡು ಚಮಚ ಎಳ್ಳೆಣ್ಣೆಯನ್ನು ಬಾಯಿಲಿ ಇಟ್ಕೊಂಡು ಪ್ರತಿನಿತ್ಯ ಬಾಯಿ ಮುಕ್ಕಳಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನು ಕೆಲವೊಂದು ನಾನು ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ನಾನು ಹೇಳಿ ಬಹಳ ಇಂಪಾರ್ಟೆಂಟ್ ಹೇಳಲೇಬೇಕು. ಇದನ್ನು ಆಯಿಲಿ ಫುಡ್ಗಳು, ಹೆವಿ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಕೋಲ್ಡ್ ಐಸ್ ಫ್ರಿಡ್ಜಲ್ಲಿ ಇಟ್ಟಂತಹ ಆಹಾರ ವಸ್ತುಗಳನ್ನು ಅವಾಯ್ಡ್ ಮಾಡಿ, ಕೋಲ್ಡ್ ಡ್ರಿಂಕ್ಸ್, ದಾರಿಬದಿ ಆಹಾರಗಳು ಇದೆಲ್ಲವನ್ನು ಕೂಡ ಈ ಒಂದು ಎರಡು ತಿಂಗಳು ದಯವಿಟ್ಟು ಮಾಡಬೇಡಿ. ಅದೇ ರೀತಿ ಅತಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು, ಅತಿಯಾಗಿ ಹಗಲು ಹೊತ್ತಲ್ಲಿ ನಿದ್ದೆ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ. ಸೊ ಇದು ಬಹಳ ಇಂಪಾರ್ಟೆಂಟ್. ರಾತ್ರಿ ಸಮಯದಲ್ಲಿ ಸರಿಯಾಗಿ ರೆಸ್ಟ್ ಬಹಳ ಇಂಪಾರ್ಟೆಂಟ್, ಆದಷ್ಟು ನಿದ್ದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಸೊ ನನ್ನ ಕೊನೆಯ ಮಾತು ಇಷ್ಟೇ, ಏನಂತ ಹೇಳಿದ್ರೆ ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್. ವಸಂತ ಋತು ಎಷ್ಟು ಚಂದವೋ, ಎಷ್ಟು ಒಳ್ಳೆದೋ, ಬಿಸಿಲಿನಿಂದಾಗಿ ಅಥವಾ ಈ ಬಿಸಿಲಿನ ತಾಪದಿಂದಾಗಿ, ಮಂಗಳೂರಿನವರು ಆಲ್ರೆಡಿ, ನಾವೀಗ ದಕ್ಷಿಣ ಕನ್ನಡದ ಎಲ್ಲರೂ ಕೂಡ ಬಿಸಿಲಿಗೆ ತಾಪಕ್ಕೆ ನಾವು ಬಹಳ ತುತ್ತಾಗಿದ್ದೇವೆ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ನೀರು ಕುಡಿಯಿರಿ, ಒಂದು ಅಟ್ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತಹ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನ ನಿಭಾಯಿಸಬಹುದು, ಆಯುರ್ವೇದ ರೀತಿಯಲ್ಲಿಯೂ ಕೂಡ ಯಾವ ರೀತಿ ಪರಿಹಾರವನ್ನ ಪಡ್ಕೊಳ್ಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಬೇಸಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರ, ಈ ವಿಷಯವಾಗಿ ಆಯುರ್ವೇದ ವೈದ್ಯರಾದ ಡಾ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅತಿಯಾದ ದೇಹದ ತೂಕ, ನಿಯಮಿತ ವ್ಯಾಯಾಮದ ಕೊರತೆ, ಕುಟುಂಬದಲ್ಲಿ ಸಕ್ಕರೆ ಖಾಯಿಲೆ ಇತಿಹಾಸ, ಮಾನಸಿಕ ಒತ್ತಡ ಮಧುಮೇಹಕ್ಕೆ ಕಾರಣಗಳು. ಅತಿಯಾದ ಬಾಯಾರಿಕೆ, ಹಸಿವು, ಪದೇ ಪದೇ ಮೂತ್ರ ವಿಸರ್ಜನೆ, ತಡವಾಗಿ ಮಾಯುವ ಗಾಯ, ತೀವ್ರ ಆಯಾಸ ಇದ್ದಲ್ಲಿ ಮಧುಮೇಹ ರೋಗ ಇರಬಹುದು. ನಾರಿನಾಂಶ ಇರುವ ಆಹಾರ ಬಳಕೆ, ಪ್ರತಿನಿತ್ಯ ವ್ಯಾಯಾಮ ನಡಿಗೆಯಿಂದ ಮಧುಮೇಹ ರೋಗವನ್ನು ನಿಯಂತ್ರಿಸಬಹುದು. ರಾಜ್ಯದಲ್ಲಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಧುಮೇಹ ರೋಗದ ಪರೀಕ್ಷೆ ಚಿಕಿತ್ಸೆ ಉಚಿತ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದಿಲ್ಲ, ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ. ಕೂಸೇನು, ಗಂಡೋ ಹೆಣ್ಣೋ? ಅಯ್ಯೋತ್ತೆ, ಈಗ ಹಾಗೆಲ್ಲ ಹೊಟ್ಟೆಲಿರೋ ಮಗು ಗಂಡೋ ಹೆಣ್ಣೋ ಅಂತ ಕೇಳೋ ಹಾಗೂ ಇಲ್ಲ, ಡಾಕ್ಟರ್ ಹೇಳೋ ಹಾಗೂ ಇಲ್ಲ. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ ಅತ್ತೆ. ಅಯ್ಯ ಸಾಕ್ ಸುಮ್ನಿರ, ಏನ್ ನಾವು ಕಾಣದ ಕಾಯ್ದೆ ಏನಿದ? ಇಲ್ಲ ಅತ್ತೆ, ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ, ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನ ಹೇಳ್ದೋರ್ನ ಇಬ್ಬರನ್ನೂ ಜೈಲಿಗೆ ಹಾಕ್ತಾರೆ. ನಾನು ವಿಜಯಲಕ್ಷ್ಮಿ ಸಿಂಗ್. ನಮಗೆ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಹೆಣ್ಣು ಬೇಕು, ಆದರೆ ಮಗಳಾಗಿ ಯಾಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ.

ಮಾಡಿ ತಾಯಿ ಹೂವ ಮಾಡಿದು ಪೂಜಾರ